ಕೀಲುಗಳಲ್ಲಿ ತುಂಬಾ ನೋವಿದೆ, ನಡೆಯಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮತ್ತು ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನ್ಯಾ ಇರಬಹುದು. ಹೌದು, ಚಿಕುನ್ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ವಿಜಯಪುರ. ಕಿಸಾನವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರಕಾರ ಕಾಲಿಂಗ. ರೈತ ಬಾಂಧವರ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಸಮಗ್ರ ಬೇಸಾಯದಲ್ಲಿನ ಅನುಭವ ಕುರಿತು ಬಿಳಿಗಿ ತಾಲೂಕು ಸುನಗ ಗ್ರಾಮದ ಸುನಿತಾ ಮೇಟಿ ಅವರೊಂದಿಗೆ ಸಂದರ್ಶನವನ್ನು ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಸೋಮಶೇಖರ್ ಎಸ್ರೂಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ಬಿಳಗಿ ತಾಲೂಕು ಸುನಗು ಗ್ರಾಮದ ರೈತ ಮಹಿಳೆಯಾಗಿರುವಂತಹ ಸುನಿತಾ ಮೇಟಿಯವರ ತೋಟದೊಳಗಿದ್ದೀವಿ. ಅವರ ತೋಟ ಏನು ಬಾಗಲಕೋಟೆ ಹೈವೇ ಅದ, ಅದಕ್ಕೆ ಹತ್ತಿಕೊಂಡಂತೆ ಸುನಗ ಗ್ರಾಮದೊಳಗದ 3.5 ಎಕರೆ ಜಮೀನದೊಳಗ ಅವರು ಬಹಳಷ್ಟು ಕೃಷಿಯನ್ನು ಮಾಡಿದ್ದಾರೆ. ಬಹುತೇಕ ಎಲ್ಲಾ ಬೆಳೆಗಳು ಅವರು ಹೊಲದೊಳಗದಾವ ಅಂತಂದ್ರು ಕೂಡ ಅಡ್ಡಿ ಇಲ್ಲ. ಅವರ ಅನುಭವಗಳನ್ನ ನಾವು ಇವತ್ತಿನ ದಿವಸ ಕೇಳೋಣ. ಕೃಷಿ ಬೆಳೆಗಳು, ಹಣ್ಣಿನ ಬೆಳೆಗಳು, ಅರಣ್ಯ ಬೆಳೆಗಳು, ಹಿಂಗ ತರಹೇವಾರಿ ಬೆಳೆಗಳನ್ನ ಅವರು ಬೆಳೆದಿದ್ದಾರೆ. ಯಾವ ರೀತಿ ಅವರು ಪ್ರೇರಣೆ ಪಡೆದ್ರು, ಯಾಕೆ ಇಷ್ಟೆಲ್ಲ ಬೆಳೆಗಳನ್ನ ಅವರು ತಮ್ಮ ತೋಟದೊಳಗೆ ಹಾಕೊಂಡಿದ್ದಾರೆ, ಮತ್ತೆ ಅದರಿಂದ ಅವರಿಗೆ ಆಗಿರುವಂತಹ ಅನುಕೂಲಗಳು ಏನು ಅನ್ನೋದ್ರ ಬಗ್ಗೆ ಅವರಿಂದ ನಾವು ಅವರ ಅನುಭವಗಳನ್ನ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸುನಿತಾ ಮೇಟಿಯವರೇ. ನಮಸ್ಕಾರ ಎಲ್ಲರಿಗೂ, ನನ್ನ ನಮಸ್ಕಾರಗಳು. ನಾನು ಸುನಿತಾ ಮನೋಹರ್ ಮೇಟಿ ಅಂತ, ಊರು ಸುನಗ, ತಾಲೂಕು ಬಿಳಗಿ, ಜಿಲ್ಲೆ ಬಾಗಲಕೋಟೆ. ನಾನು 2014 ಈ ಕೃಷಿಯಲ್ಲಿ ತೊಡಗಿಸಿಕೊಂಡಿನಿ. ಯಾಕಂದ್ರೆ ನಮ್ಮ ಮನೆಯವರು 2014 ಡೆತ್ ಆದರು, ಆ ನಂತರ ನಾ ಏನು ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ನಮಗೆ ಹಂಗೆ ಮಾಡ್ತಾ ಮಾಡ್ತಾ ಮಾಡ್ತಾ ರಾಸಾಯನಿಕದಿಂದ ಬದಲಾವಣೆ ಮಾಡಿ ಪರ್ಫೆಕ್ಟ್ಲಿ 5 ಎಕರೆನ ಸಾವಯವವಾಗಿ ಪರಿವರ್ತನೆ ಮಾಡಿದ್ದೀನಿ. ಅದರೊಳಗೆ ಎಲ್ಲ ತರದ ಬೆಳೆ ಯಾವ ನನಗೆ ನಮ್ಮ ಭೂಮಿಗೆ ಯಾವ್ದು ಅಡಾಪ್ಟ್ ಆಗುತ್ತೆ ಅದನ್ನ ಮಾಡ್ತಾ ಮಾಡ್ತಾ ಬಂದಿದ್ದೀನಿ ರೀ ಇಲ್ಲಿವರೆಗೂ. ಅದ್ರಾಗಂದ್ರೆ ಮೇನ್ ಕಬ್ಬು ಇತ್ತು ನಮ್ದ್ರಿ, ರಾಸಾಯನಿಕ ಕಬ್ಬು. ಆ ರಾಸಾಯನಿಕ ಕಬ್ಬನ್ನು ಬದಲಾವಣೆ ಮಾಡಿ ಸಾವಯವದ್ದು ಮಾಡಿದೆ ರೀ. ಸಾವಯವ ಆದ್ಮೇಲೆ ಹಂಗೆ ಅರ್ಧ ಎಕರೆಯಿಂದ ಇಂಪ್ರೂವ್ಮೆಂಟ್ ಮಾಡ್ಕೋತಾ ಈಗ 5 ಎಕರೆ ಮಾಡಕತ್ತೀನಿ ರೀ. ಅದ್ರೊಳಗಂದ್ರೆ 1 ಎಕರೆ ತೆಂಗಿನ ಗಿಡ ಐತ್ರಿ, ಕಮರ್ಷಿಯಲ್ ಕ್ರಾಪ್ ಇದೆ. ನನಗೆ ಡೈರೆಕ್ಟ್ಲಿ ಹೈವೇದಲ್ಲೇ ಮಾರಾಟ ಮಾಡೋ ಸಲುವಾಗಿ 1 ಎಕರೆ ತೆಂಗಿನ ಗಿಡ ಮಾಡೇನಿ ರೀ, ನಾಟಿ 25-25 ನಾಟಿ ಮಾಡೇನಿ ರೀ. 25 ನಡುವೆ ಮಧ್ಯದಲ್ಲೇ 12 ಮಾವಿನ ಗಿಡ ಹಾಕೊಂಡಿರ್ತೀನಿ. ಚಿಕ್ಕು, ಪೇರು, ನಿಂಬು, ಮಾವು, ಸೀತಾಫಲ ಹಿಂಗ ಎಲ್ಲ ಟೋಟಲಿ ಬೆಳೆರಿ. ಅಂದ್ರೆ 250 ಬಾಳೆ ಸಸಿ ಕುಂತಾವ್ರಿ, 60 ಟೆಂಗ್. ಅದರಲ್ಲೇ ಡಿಸ್ಟೆನ್ಸ್ 25 12 ಹೋದ್ರ ಮತ್ತೆ 9 ಉಳಿತ್ರಿ. ಆ 9-9 ಅರಿಶಿನ ಬೆಳೆ ಮಾಡೀನಿ. ಮತ್ತೆ ಅದ್ರೊಳಗೆ ಹೂ ನಾಟಿ ಮಾಡಿದ್ದೀವಿ. ಅದ್ರೊಳಗೆ ತರಕಾರಿ, ಎಲ್ಲ ತರಕಾರಿ ನಮ್ಗೇನ್ ಬೇಕೆಲ್ಲ ಮಾರಾಟಕ್ಕೆ ವ್ಯವಸ್ಥೆ ಬೇಕಾದಂಥದ್ದು ಇದೆಲ್ಲ ಮಾಡಿ ಅದನ್ನೆಲ್ಲದನ್ನು ನಾನು ಮೌಲ್ಯವರ್ಧನೆ ಮಾಡ್ತೀವ್ರಿ. ಮೇನ್ ಅಂದ್ರೆ ಅರಿಶಿನ ರೀ, ಅರಿಶಿನ ಮೌಲ್ಯವರ್ಧನೆ ಮಾಡ್ತೀವಿ. ಮೌಲ್ಯವರ್ಧನೆ ಮಾಡಿ 200 ರೂಪಾಯಿ ಕೆಜಿ ಕೊಡ್ತೀವಿ ರೀ. 200 ರೂಪಾಯಿ ಕೆಜಿ ಕೊಡುತ್ತಾ ಬಂದಂಗಿಲ್ಲ, ಅದು ಈಗ ನನಗೆ PMFM ಇದೊಳಗೆ ಇನ್ನಷ್ಟು ಇಂಪ್ರೂವ್ಮೆಂಟ್ ಮಾಡಕ್ಕೆ ಅನುಕೂಲ ಮಾಡಿಕೊಟ್ಟಾರೆ. ಅದು ಅದನ್ನೆಲ್ಲ ವ್ಯವಸ್ಥೆಗಳನ್ನ ನಡೆಸಬೇಕಾದ್ರೆ ಭಾಳ ಹೆವಿ ಇತ್ತು ರೀ. ಅದು ಇಲ್ಲಿ ಕರೆಂಟಿನ ವ್ಯವಸ್ಥೆ ಇರಲಿಲ್ಲ, ಏನಿರಲಿಲ್ಲ, ಅದಕ್ಕಾಗಿ ಸೋಲಾರ್ ಅಳವಡಿಕೆ ಮಾಡ್ಕೊಂಡಿನ್ರಿ. ಇದೆಲ್ಲದಕ್ಕೂ ಗಿರಣಿ ನಡೆಯೋದಕ್ಕೆ ಎಲ್ಲದಕ್ಕೂ 1.5 ಲಕ್ಷ ಪ್ರೊಜೆಕ್ಟಿಂದ ಸೋಲಾರ್ ವ್ಯವಸ್ಥೆ ಮಾಡ್ಕೊಂಡಿನ್ರಿ. ಮತ್ತು ನಾನು ನ್ಯಾಚುರಲ್ ಕಲ್ಟಿವೇಷನ್ ಮಾಡಕತ್ತಿಂದನೇ ನನಗೆಲ್ಲ ಅನುಕೂಲಗಳು ಬೇಕಂತ ಫಸ್ಟಿಗೆ ಮಾಡಿದ್ದ ಬಯೋಡೈಜೆಸ್ಟರ್ ಟ್ಯಾಂಕ್ ರೀ. ಆ ಬಯೋಡೈಜೆಸ್ಟರ್ ಟ್ಯಾಂಕ್ನಿಂದ ನಾನು ಅದನ್ನೆಲ್ಲ ಭೂಮಿಗೆ ಸಪ್ಲೈ ಮಾಡ್ತೀನಿ ರೀ. ಅದಕ್ಕೆ ಬೇಕಾಗಿದ್ದಂಥ ಮತ್ತು ಬಯೋಗ್ಯಾಸ್ ಮಾಡ್ಕೊಂಡಿರಿ, ಮನೆಗೆ ಯೂಸ್ ಆಗುತ್ತೆ, ವರ್ಮಿ ಕಾಂಪೋಸ್ಟ್ಗೆ ಯೂಸ್ ಆಗುತ್ತೆ. ಅದನ್ನು ವರ್ಮಿ ಕಾಂಪೋಸ್ಟ್ ಮಾಡಿ ಗೊಬ್ಬರ ಮಾಡಿ ಹೊಲಕ್ಕೆ ಹಾಕ್ತೇವೆ ರೀ. ಅದಾದ ನಂತರ ಸೋಲಾರದ ಬಯೋಡೈಜೆಸ್ಟರ್, ಬಯೋಗ್ಯಾಸ್ ಇದೆಲ್ಲ ಮಾಡಿ ದನಗಳಿಗೆ ಎಲ್ಲ ಅನುಕೂಲ ಆಗೈತೆ ರೀ. ಇದರಿಂದ ಮತ್ತೆ ಈಗ ಕುರಿ ಮಾಡಿದ್ದೆ ರೀ, 4 ಕುರಿ, ಆಡ, ಹಿಂಗೆ ಎಲ್ಲ ಸಮಗ್ರ ಕೃಷಿ ರೀ. ಈ ಸದ್ಯಕ್ಕೆ 20 ಕೋಳಿ ಅಷ್ಟಾಯ್ತು ರೀ, ಕುರಿ ತೆಗ್ದೀನಿ ರೀ, ದನ 6 ದನಗಳು ರೀ. ಇಷ್ಟರಲ್ಲೇ ನಾ ಸಮಗ್ರ ಕೃಷಿಯನ್ನು ಮಾಡ್ಕೊಂಡು ಅರಣ್ಯ ಬೆಳೆನೂ ಇದೆ ರೀ. ಅಂದರೆ 80 ಹೆಬ್ಬೆವು, 10 ಶ್ರೀಗಂಧ, 100 ಮಹಾಗಣಿ ಎಲ್ಲ ಥರ ರೀ ಮಿಕ್ಸ್ ಇದ್ದಿದ್ದು ಅಷ್ಟೆಲ್ಲ ಮಾಡೀನಿ ರೀ. ಇನ್ನು ಮುಂದೆ ನಾ ಮಾಡಬೇಕಾದ ಕೆಲಸ ಭಾಳ ಐತ್ರಿ ಸರ್. ಅದನ್ನೆಲ್ಲ ಮೌಲ್ಯವರ್ಧನೆ ಮಾಡಿದ್ದನ್ನು ಮಾರ್ಕೆಟಿಂಗ್ ಮಾಡ್ಬೇಕಲ್ಲ ಸರ್. ಎಲ್ಲ ಹೈವೇ ಇರೋದ್ರಿಂದ ಚೆನ್ನಾಗಿ ಮಾರ್ಕೆಟಿಂಗ್ ಆಗುತ್ತೆ ರೀ. ಮಾರ್ಕೆಟಿಂಗ್ ಆದರೂ ಅದನ್ನು ಶಾಪ್ ಥರ ಮಾಡಿ ಮಾಡಬೇಕನ್ನೋದು ಒಂದು ಇದೈತೆ ರೀ. ಅದ್ರ ಜೊತೆ ಮಶ್ರೂಮ್ ಮಾಡ್ಬೇಕು ಅನ್ನೋದೈತೆ ರೀ. ಅದ್ರ ಸಲುವಾಗಿ ಈಗ ಡ್ರೈ ನೆಟ್ಟಿಗೆ ಅಪ್ಲೈ ಮಾಡೀನಿ ರೀ. ಡ್ರೈ ನೆಟ್ ಅಪ್ಲೈ ಮಾಡಿ ಡ್ರೈ ಇದ್ದಿದ್ದು ಮಶ್ರೂಮ್ ಮಾರ್ಕೆಟಿಂಗ್ ಮಾಡ್ಬೇಕಂತಂದ್ರಿ. ಇದ್ರ ಜೊತೆ ನಾ ಕೋಳಿದಂಥ ವ್ಯಾಪಾರ ಹಂಗೆ ಸರಿಯಾಗಿ ಹಾಕಿರ್ತೈತ್ರಿ, ಅವನ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅನ್ನೋದೈತೆ ರೀ. ಈಗ ನೀವು ಒಬ್ಬರೇ ಈ ಒಂದು ಕೃಷಿಯನ್ನು ಮಾಡ್ತಾ ಇದ್ದೀರಿ, ಅದರೊಳಗೂ ಇಷ್ಟೆಲ್ಲ ಹಮ್ಮಿಕೊಂಡಿದ್ದೀರಿ, ಎಲ್ಲ ಹಣ್ಣಿನ ಬೆಳೆಗಳಿರ್ಬೋದು ಅಥವಾ ನಮಗೆ ಈ ಬೆಳೆ ಇಲ್ಲ ಅಂಥೇಳಿ ನಿಮ್ಮ ಹೊಲದೊಳಗೆ ಅಥವಾ ತೋಟದೊಳಗೆ ಈ ಬೆಳೆ ಇಲ್ಲ ಅನ್ನುವಂಥದ್ದಿಲ್ಲ, ಈ ಒಂದು ಪದ್ಧತಿ ಇಲ್ಲ ಅನ್ನುವಂಥದ್ದಿಲ್ಲ, ಇಷ್ಟೆಲ್ಲ ಮಾಡಬೇಕು ಅಂತಂದ್ರೆ ನಿಮಗೂ ಕೂಡ ಅದರ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ, ಜ್ಞಾನ ಇದೆಲ್ಲ ಬೇಕಾಗ್ತದೆ. ಹಿಂದೆ ನಿಮ್ಮ ಮನೆಯವರು ಏನು ಕೃಷಿ ಮಾಡ್ತಾ ಇದ್ರು ಅದನ್ನು ನೀವು ನೋಡಿಕೊಂಡು ಕಲ್ತಿದ್ದೀರಿ, ಮುಂದಿನ ದಿನಗಳಲ್ಲಿ ಏನು ಇಂಥ ಎಲ್ಲ ವಿವಿಧ ಬೆಳೆಗಳನ್ನು ಬೆಳೆಯುವಂಥ ಒಂದು ಸಂದರ್ಭದೊಳಗೆ ವಿವಿಧ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವಂತಹ ಒಂದು ಸಂದರ್ಭದೊಳಗೆ ಇದನ್ನು ಹಿಂಗ್ ಮಾಡಬೇಕು, ಇದಕ್ಕೆ ವೈಜ್ಞಾನಿಕತೆ ಇಷ್ಟು, ಇದಕ್ಕೆ ವೈಜ್ಞಾನಿಕವಾಗಿ ನಾವು ಈ ರೀತಿ ಮಾಡಬೇಕಾಗ್ತದೆ, ಈ ಎಲ್ಲ ಜ್ಞಾನ ನಿಮಗೆ ಹೆಂಗ್ ಪಡ್ಕೊಂಡ್ರಿ? ಮತ್ತ ಇಷ್ಟೆಲ್ಲ ಏನು ತಳಿಗಳ ಬೀಜ ಬೇಕಾಗ್ತಾವ, ಸಸಿಗಳು ಬೇಕಾಗ್ತಾವ, ಪ್ಲಾನ್ ಬೇಕಾಗ್ತದೆ, ಇದನ್ನೆಲ್ಲ ನೀವು ಹೆಂಗ್ ಮಾಡ್ತಾ ಇದ್ದೀರಿ? ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಆಗಿರ್ಬೋದು ರೀ, ಕೃಷಿ ಇಲಾಖೆಯಿಂದ ಆಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಆಗಿರ್ಬೋದು, ಎಲ್ಲ ಬಾಗಲಕೋಟೆಯಲ್ಲಿ ಎಲ್ಲ ಅನುಕೂಲ ಐತ್ರಿದ್ದು. ಅವ್ರನ್ನೆಲ್ಲರನ್ನು ಭೇಟಿಯಾಗಿ ನಾ ಈ ಥರ ಮಾಡ್ಬೇಕಂತ ಮಾಡೀನಿ ರೀ, ನನಗೆ ಇದಕ್ಕೆ ಮಾರ್ಗದರ್ಶನ ಕೊಡ್ರಿ ಅಂತ ಅಪ್ಲೈ ಮಾಡಿದಾಗ ಎಲ್ಲರೂ ಬಂದು ನನಗೆ ಕರೆಕ್ಟಾಗಿ ಮಾಡಿ. ಅದು ಮೊದಲಾಗಿ ನಾನು ಈಗ ಟ್ರೈನಿಂಗ್ ಕಳಿಸೋರು ಇರ್ತಾರೆ ರೀ, ಮೊದಲು ಹೋಗ್ತಿರ್ಲಿಲ್ಲ. ನನಗೆ ಟ್ರೈನಿಂಗ್ ಅವಶ್ಯಕತೆ ಐತೆ ಅಂತ ಹೇಳಿ ನಮ್ಮ ADI ಆಫೀಸ್ಗೆ ಹೋಗಿ ಹೇಳಿ ಬಂದೆ ರೀ. ನಾ ಮೊದಲು ನನಗೆ ಟ್ರೈನಿಂಗ್ದು ಅವಶ್ಯಕತೆ ಐತ್ರಿ ಅಂತ 2014 ಹೇಳಿಂದ ಎಲ್ಲ ಟ್ರೈನಿಂಗು ಮುಗಿಸಿನ್ ರೀ. ಜೇನು ಕೃಷಿ ಮೊದಲಾಗಿನು ಅದನ್ನೂ ಮಾಡಿದ್ದೆ ರೀ, ಈಗ ತೆಗ್ದೀನಿ ರೀ. ಅಂದ್ರೆ ನಮ್ಗೆ ಹೂವಿಂದ ಪರಾಗಸ್ಪರ್ಶ ಆಗ್ಬೇಕಂತ ಹೇಳಿ ಮಾಡಿದ್ದಾರೆ ಅದನ್ನ ಮೇನ್. ಈಗ ಅದನ್ನ ಸ್ವಲ್ಪ ಇದು ಆಗ್ತಿರ ಹಿನ್ನಡೆ ಆಗಿಂದ ಅದನ್ನ ತೆಗೆದ ಇದನ್ನ ಮಾಡೇನ್ರಿ. ಈಗೆಲ್ಲ ಪರ್ಫೆಕ್ಟ್ಲಿ ಅದೇ ಸರ್ ಈಗ, ಬಟ್ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕ್ರಿ. ನೀವು ಯಾವ ರೀತಿ ನಿರ್ವಹಣೆ ಮಾಡ್ತೀರಿ? ಇಷ್ಟೆಲ್ಲ ಬೆಳೆಗಳದಾವ, ಯಾವ ರೀತಿ ನೀವು ನಿರ್ವಹಣೆ ಟೈಮ್ ಹೊಂದಾಣಿಕೆ ಮಾಡ್ಕೊಳ್ಬೇಕು, ನಿಮ್ಮ ಕೆಲಸ ಹೊಂದಾಣಿಕೆ ಮಾಡ್ಕೊಳ್ಬೇಕು, ಆಮೇಲೆ ಯಾವ್ಯಾವ ಬೆಳೆಗಳು ಬೇರೆ ಬೇರೆ ಹಂತದೊಳಗಿರ್ತಾವ ಆ ಬೆಳೆಗಳನ್ನು ಸಹಿತ ನೀವು ಮ್ಯಾನೇಜ್ ಮಾಡ್ಬೇಕಾಗ್ತದೆ, ಹೂವಿನ ಬೆಳೆಗಳನ್ನು ಕಟಾವು ಮಾಡಿ ಮಾರ್ಕೆಟಿಗೆ ಒಯ್ಬೇಕಾಗ್ತದೆ, ಆಮೇಲೆ ಇಂಥ ಸಾಕಷ್ಟು ಕೆಲಸಗಳು ಪ್ರತಿ ದಿವಸ ಇದ್ದೇ ಇರ್ತಾವ. ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ದೀರಿ? ಇಲ್ಲಿ ಕಟಾವು ಮಾಡುದು, ಕೃಷಿ ಕೆಲಸ ಮಾಡುದು, ಆಮೇಲೆ ಮಾರ್ಕೆಟಿಗೆ ಹೋಗುದು, ಮೌಲ್ಯವರ್ಧನೆ ಅಂತ ಹೇಳ್ತಾ ಇದ್ದೀರಿ, ಇವೆಲ್ಲ ಹೆಂಗ್ ಹೊಂದಾಣಿಕೆ? ಮೌಲ್ಯವರ್ಧನೆ ಮಾಡ್ಲೇಬೇಕಾದ ಅವಶ್ಯಕತೆ ಐತೆ ಸರ್. ನಾ ಸಾವಯವದಲ್ಲಿ ಅರಿಶಿನ ಬೆಳೆದಾಗ ಅದನ್ನ ಮಾರ್ಕೆಟಿಗೆ ಕಳ್ಸಕ್ ನನಗೆ ಮನಸ್ಸು ಒಪ್ಲಿಲ್ಲ ರೀ. 4 ಕ್ವಿಂಟಲ್ 5 ಕ್ವಿಂಟಲ್ ಇಷ್ಟ ಬೆಳ್ಕೊಂಡು ಮಲ್ಟಿಕ್ರಾಪ್ಸ್ ನೋಡಿ ಬರೋದೆ ಅಷ್ಟೇ ಬರುತ್ತೆ ರೀ, 1 ಎಕರೆ ಒಳಗೆ 4 ಕ್ವಿಂಟಲ್ ತನ. ಅದನ್ನ ಮೌಲ್ಯವರ್ಧನೆ ಮಾಡಿದಾಗ 200 ರೂಪಾಯಿ ಕೆಜಿ ಕೊಟ್ರೆ 20,000 ಆತ್ರಿ. ಹೊರಗಡೆ ಕೇಳಿದ್ರೆ 8-6 ಕೇಳಕತ್ತಿದ್ರೆ ಅದು ನನಗೆ ಅಲ್ಲಿ 20,000 ಬೀಳುತ್ತೆ ರೀ. ಅದಕ್ಕಾಗಿ ನಾನು ಎಲ್ಲ ಯಂತ್ರ ತಂತ್ರಗಳನ್ನ ಅಳವಡಿಕೆ ಮಾಡ್ಕೊನೇನ್ರಿ. ಅದ ರಾಗಿ ಬೆಳಿತೀನ್ರಿ, ರಾಗಿ ಬೆಳೆದಿದ್ದನ್ನ ಪೌಡರ್ ಮಾಡ್ತೇವೆ. ಮತ್ತೆ ತರಕಾರಿ ಅಂತೂ ಮೇನ್ ಇಲ್ಲೇ ಹೋಗುತ್ತೆ. ಅದ್ರ ಜೊತೆ ಬಾಳೆಹಣ್ಣು 40 ರೂಪಾಯಿ ಡಜನ್ ಅಂತೂ ಯಾವಾಗ್ಲೂ ಫಿಕ್ಸ್ ರೇಟ ಕೊಡ್ತೀವ್ರಿ. ಅದು 10 ರೂಪಾಯಿ ಬರಲಿ 50 ರೂಪಾಯಿನೇ ಆಗ್ಲಿ ರೀ, 40 ರೂಪಾಯಿ ಫಿಕ್ಸ್ ಕೊಡ್ತೀವ್ರಿ. ಅದಕ್ಕಿಂತ ಕಡಿಮೆ ಅದಕ್ಕೆ. ಅದ್ರ ಜೊತೆ ನಾ ಸ್ವಲ್ಪ ಬೆಲ್ಲ ಮಾಡಿಸಿದ್ದೆ ರೀ. ಅವ್ನು ಬಂದ್ರೆ ಬೆಲ್ಲಕ್ಕೆ ಅಲ್ಲಿ ಇಲ್ಲಿ ಅಡೈಡ್ ಮಾಡೋದು ತೊಂದರೆ ಆಗಿ 1 ವರ್ಷ ಮಾಡಿಸಿದ್ದೆ ರೀ. 2ನೇ ವರ್ಷ ಮಾಡಿಸ್ಲಿಲ್ಲ, ಸುಮ್ ಫ್ಯಾಕ್ಟ್ರಿಗೆ ಕೊಡೋ ವಿಚಾರದೊಳಗೆ ಇಟ್ಟಿನ್ರಿ, ಮತ್ತೇನು ಮಾಡಿಲ್ಲ. ಆಮೇಲೆ ಈಗ ನಮ್ಮ ದನಗಳಿಗೆ ಬೇಕಾದಂತ ಫೀಡ್ ಬೇಕಾಗತ್ತೆ, ದನಗಳಿಗೆ ಫುಡ್, ಅದನ್ನ ಮನೆಯಲ್ಲೇ ರೆಡಿ ಮಾಡ್ತೀವ್ರಿ. ಎಲ್ಲ ತರ ಮಿಕ್ಸ್ ಮಾಡಿ ಅದನ್ನ ಮಿಕ್ಸ್ ಮಾಡಿ ಅಲ್ಲಿ ತರಕ ಹೋಗುದಿಲ್ರಿ. ಇನ್ಪುಟ್ಸ್ ಅಂತ ಯಾವ್ದೇ ತರದಲ್ರಿ. ಗೊಬ್ಬರ ಹಿಡಿದು ಹೊಲಗಳಿಗೆ ಹೊಡಿಯುವಂತ ಕಷಾಯಗಳನ್ನ ಹಿಡಿದು ಏನು ಎಲ್ಲಿ ಕೊಂಡ್ಕೊಳಕ್ ಹೋಗೋದಲ್ರಿ. ಎಲ್ಲ ಮನೆಯಾಗ ರೆಡಿ ಮಾಡಿ ಮಾಡ್ತೀವ್ರಿ. ಇದಕ್ಕೆ ಟೈಮ್ ಹೆಂಗ ಇದನ್ನ ಮಾಡ್ತೀರಿ ಅಂತ ಕೇಳ್ತಾರ್ರಿ. ಟೈಮ್ ಅನ್ನಕೇನ್ರಿ, ನಾವ್ ಎದ್ದು ಇಷ್ಟು ಗಂಟೆ ಒಳಗೆ ಇಷ್ಟ ಆಗ್ಬೇಕು, ನಮ್ಮ ಮನೆ ಕೆಲಸ ಆಗ್ಬೇಕು. 9 ಗಂಟೆ ಅಂದ್ರೆ ಹುಡುಗರು ಕಾಲೇಜ್ಗೆ ಹೋಗುತ್ತಲೇ ಎಲ್ಲ ಆಗಿರ್ತೈತ್ರಿ. ಅದಾದ ನಂತರ 9 ಗಂಟೆಗೆ ನೀರು ಬರುತ್ತೆ ರೀ. ನೀರಿಂದೆಲ್ಲ ಸೆಟ್ಟಿಂಗ್ ಮಾಡಿ ಇಟ್ಟಿರ್ತೀವ್ರಿ. ಅದ್ ನೀರು ಹಾಸ್ಕೊಳ್ಳೋದು, ನೀರು ಹಾಸ್ಕೊತ ದನಗಳ ಮೈ ತೊಳೆದು ಅಸ್ಲರಿ ಬಿಡೋದು, ವೇಸ್ಟ್ ಎಲ್ಲ ಡೈರೆಕ್ಟ್ ಹೋಗುವಂಗೆ ಮಾಡಿನ್ರಿ. ಅದನ್ನೆಲ್ಲ ಒಂದು ವೈಜ್ಞಾನಿಕವಾಗಿ ಅಳವಡಿಕೆ ಮಾಡ್ಕೊಂಡಿವ್ರಿ. ಕರೆಕ್ಟಾಗಿ ನೀಟಾಗಿ ಹೋಗುತ್ತೆ, ಅದ್ರದ್ದೇನು ಈ ಪ್ರಾಬ್ಲಮ್. ಮೊದಲು ಸ್ವಲ್ಪ ಎಲ್ಲ ಸ್ಲರಿ ಹೊತ್ತು ಹೊತ್ತು ಹೊತ್ತು ಹಾಕ್ತಿದ್ದೆ ರೀ. ಈಗೆಲ್ಲ ಸಿಸ್ಟಮೆಟಿಕ್ ಇಲ್ಲಿದ್ದ ಹೋಗುವಂಗೆ ಮಾಡ್ಕೊಂಡಿನ್ರಿ. ಅದಾದ್ಮೇಲೆ ಈಗ ಅರಣ್ಯ ಕೃಷಿನೂ ಇದೆ ರೀ. ಅರಣ್ಯ ಕೃಷಿಗಂತೂ ಏನಿಲ್ಲರಿ. ಈಗ ನಾ ಬಟ್ ಇದನ್ನ ಮಾಡಿನ್ರಿ ಮಲ್ಟಿಕ್ರಾಪ್ಸಿಂದ. ಹೋದ ವರ್ಷ ಒಂದು 18 ಬೆಳೆ ಇತ್ತು, ಅದು ಈಗ ಇನ್ನ ಅರ್ಧ ಮುರ್ದ ನಾಟಿ ಮಾಡೋದ್ರೊಳಗೆ ಅದೇವ್ರಿ. ಈ ಸದ್ಯಕ್ಕಂದ್ರೆ ಒಂದು 12 ಬೆಳೆ ಐತ್ರಿ. ಅದ್ರೊಳಗೆ 12 ಬೆಳೆಯೊಳಗೆ ನಮ್ಗೆ ತರಕಾರಿ ಬರ್ಬೇಕ್ರಿ. ಅದನ್ನ ಈಗ ಸದ್ಯಕ್ಕಾದ್ರೊಳಗೆ ಅರಣ್ಯ ಕೃಷಿ ಒಳಗೆ ಮಹಾಗಣಿ ನಾಟಿ ಮಾಡತ್ತಿವ್ರಿ. ಅದ್ರ 25-25 ಮಧ್ಯದಲ್ಲಿ ಅದನ್ನ ಯಾಕೆ ಮಾಡಾಕತ್ತೀನಿ ಅನ್ನೋ ಉದ್ದೇಶನೂ ಹೇಳ್ತೀನಿ. ಅದಕ್ಕೆ ಕಾಳು ಮೆಣಸು ಹಚ್ಚಬೇಕು, ಅದನ್ನ ಎತ್ತರ ಮಾಡಿ ಕಾಳು ಮೆಣಸು ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೆ ಅದನ್ನ ನಾಟಿ ಮಾಡತ್ತೀನಿ. ನಾನು ಕಾಳು ಮೆಣಸು ಮತ್ತೆ ಇದು ಏಲಕ್ಕಿ ಎರಡು ಬಿಟ್ಟು ಉದ್ ಕ್ರಾಪ್ ಎಲ್ಲ ಐತ್ರಿ. ಈ ಕಾಳು ಮೆಣಸು ಏಲಕ್ಕಿ ಇಲ್ಲಿ ಬೆಳಿತಾವ ಅಂತೀರಿ, ನಿಮ್ಗೆ ನಿಮ್ ಲೆಕ್ಕದ ಪ್ರಕಾರ ಇದನ್ನ ಯಾರಾದ್ರೂ ನಿಮ್ಗೆ ಹೇಳ್ಯಾರ? ಹಚ್ಚಾರಿ ಸರ್, ನಮ್ಮ ಬಾಜುಕನೇರು ಅಲ್ಲಿ ಇಲ್ಲಿ ಹಚ್ಚಾರಿ ನೋಡಿನಿ. ಬಟ್ ಒಮ್ಮೆ ಮಾಡಕ್ ಹೋಗಂಗಿಲ್ರಿ, ನಾ ಎಕ್ಸ್ಪೀರಿಯನ್ಸ್ ಆಗ್ಬೇಕ್ರಿ. ಅದ್ರೊಳಗೆ ಎರಡು ನಾಲ್ಕು ತಂದು ಹಚ್ಚಿ ನೋಡಿ ಬೆಳೆಸಿ ಆಮೇಲೆ ಹಚ್ಚೋರು ನಾವು. ಏಕದಮ್ಮ ಹೇಳ್ಯಾರತ್ತ ಒಂದು ದನ ಆ ರೀತಿ ಮಾಡಿಲ್ರಿ. ಮೊದಲು ತರೋದು ಎರಡು ತರ್ತೀವ್ರಿ. ಅದನ್ನ ನಾಟಿ ಮಾಡಿ ಇಂಪ್ರೂವ್ಮೆಂಟ್ ಆಗೈತಿ ಮತ್ತೆ ತರೋದ್ರಿ. ಹಂಗೆ ಏಕದಮ್ಮ ಒಮ್ಮೆ ತರಂದು ದುಡ್ಡು ಹಾಕಿ ಖರ್ಚು ಮಾಡಿ ಕುಂದ್ರೋದಿಲ್ರಿ. ನಾವು ಯಾವತ್ತೂ ಆ ರೀತಿ ಮಾಡಿಲ್ರಿ. ಈಗ ಗಿಡಗಳು ಅದಾವ ಅಂತ ಅಂದ್ಕೂಡಲೇ ನೀವು ವೀಳ್ಯದೆಲೆಯನ್ನು ಟ್ರೈ ಮಾಡಬಹುದಲ್ಲ, ಅದನ್ನು ಬೆಳಿಬಹುದಲ್ಲ? ವೀಳ್ಯದೆಲೆನು ಬರ್ಸರ್, ಬಟ್ ಅದ್ರೊಳಗೆ 5 ಸಾಲ ತೆಂಗಿನ ಗಿಡ ಕೊತೈತ್ರಿ. 5 ಸಾಲಿನೊಳಗೆ 5 ವೆರೈಟಿ ರೀ. ಈಗ ಒಂದು ಲೈನ್ ಕಾಳು ಮೆಣಸು ಮಾಡ್ರೆ, ಒಂದು 2 ಕಾಳು ಮೆಣಸು, 2 ಎಲೆಬಳ್ಳಿ ಈ ರೀತಿ. ಯಾಕಂದ್ರೆ ನಾನು ಎಲ್ಲಿ ಮಾರ್ಕೆಟಿಗೆ ಹೋಗೋದಿಲ್ರಿ. ಭಾಳಷ್ಟೇ ಬೆಳೆದು ಲೋಡ್ ಗಂಟ್ಲೆ ಆದ್ರೆ ಮಾರ್ಕೆಟ್ನಾಗ ಹೋಯ್ತಾರ್ರಿ. ನಾ 2 ಲೈನ್ ಯಾಕೆ ಮಾಡೀನಿ ಅಂದ್ರೆ ನನಗೆ ಇಲ್ಲೇ ಮಾರ್ಕೆಟಿಂಗ್ ಆಗುತ್ತೆ ಮನೆ ಮುಂದೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಈಟ ಮಾಡಿದ್ರಿ. ನಾ ಭಾಳ ಮಾಡ್ಕೊಂಡಿಲ್ಲ ರೀ. ಅಂದ್ರೆ ಈಗೇನು ರೋಡ್ ಅದ, ಹೈವೇ ಅದ, ಅದ್ರ ಮಗ್ಲೆ ನೀವು ನಿಮ್ ಶಾಪ್ ಅನ್ನ ಹಚ್ಕೊಂಡ್ ಬಿಡ್ತೀರಿ? ನಾವ್ ಇಲ್ಲೇ ಮನೆ ಮುಂದೆ ಓನ್ ಶಾಪರ್. ನಮ್ದು ಯಾವ್ದು ಎಲ್ಲಿದು ಪ್ರಾಡಕ್ಟ್ ಎಲ್ಲಿದು ತರಕ್ ಹೋಗಂಗಿಲ್ರಿ. ಎಷ್ಟೇ ಇದ್ರು ಓನ್ ಪ್ರಾಡಕ್ಟ್ ನಾವು ಅದನ್ನ ನಾನು ಮೌಲ್ಯವರ್ಧನೆ ಮಾಡೋದಾಗಿರ್ಬೋದು, ನಾನಾ ಬೆಳೆದಿದ್ರಿ. ಎಲ್ಲಿದು ನಾನು ಶಾರ್ಟೇಜ್ ಬಿದ್ರೆ ಅಂಗಡಿ ಬಂದ್ ಮಾಡ್ತೀವ್ರಿ. ಎಲ್ಲಿದು ಮಾರ್ಕೆಟ್ನಾಗ ಬೇರೆ ಕಡೆ ತಂದು ಮಾರಾಟ ಮಾಡಿ ಮೋಸ ಮಾಡ್ಬೇಕು ಅನ್ನೋ ಉದ್ದೇಶ ಯಾವತ್ತೂ ಇಲ್ರಿ. ನಮ್ಗೆ ಎಷ್ಟು ಬೆಳೆದಿರ್ತೈತೆ ಅಷ್ಟನ್ನ ಮಾರಾಟ ಮಾಡ್ತೀವ್ರಿ. ಅದಕ್ಕಾಗೇನೆ ನನಗೆ 10-20 ಜನ ಕಸ್ಟಮರ್ ಬಂದ್ರು ಸಾಕ್ರಿ. ಅಷ್ಟು ಜನರಿಗೆ ಎಲ್ಲಾ ತರದ ಬೆಳೆಗಳನ್ನು ಕೊಡ್ಬೇಕು. ಹುಣಸೆ ಮೊದಲಾಗಿ ಕೊಡೋದ್ರಿ. ಹುಣಸೆ ಬೆಟ್ಟದ ನೆಲ್ಲಿ ಐತಿ, ಕಿರುನೆಲ್ಲಿ ಐತ್ರಿ, ಪೇರು ಐತಿ, ಚಿಕ್ಕು ಐತಿ, ಮಾವು ಐತಿ, ಸೀತಾಫಲ ಐತ್ರಿ, ನೇರಳೆ ಐತಿ, ಹತ್ತಿ ಮರ ಐತಿ, ಎಲ್ಲಾ ತರ ರೀ. ಎಲ್ಲಾ ತರದ್ದು 10 ಜನ ಕಸ್ಟಮರ್ ಬಂದ್ರೆ ಸಾಕು. ನನಗೆ ಒಂದು 1000 ಗಂಟ್ಲೆ ಕೊಟ್ಟು ಬೇರೆದವ್ರು ತಂದು ಮಾರ್ಕೆಟ್ ಮಾಡೋದು ಅವಶ್ಯಕತೆ ಇಲ್ರಿ. ಅಷ್ಟೇ, ಒಂದು 10-20 ಜನರಿಗೆ ಒಳ್ಳೆ ಆಹಾರ ತಿನ್ನಿಸ್ತೀನಲ್ಲ ಅನ್ನೋ ಒಂದು ಖುಷಿ ಭಾಳ ಐತ್ರಿ. ಅದೊಂದೇ ಮೇನ್ ನೋಡ್ರಿ. ಅಂದ್ರೆ ಅವತ್ತಿನ ದಿವಸ ಏನು ನಿಮ್ಮ ತೋಟದೊಳಗೆ ಫಲ ಸಿಗ್ತಾವ ಅವನ್ನ ನೀವು ಮಾರಾಟಕ್ಕೆ ಇಟ್ಟು ಬಿಡ್ತೀರಿ. ಏನು ವಾಹನದೊಳಗೆ ಹೋಗ್ತಾ ಇರ್ತಾರ ಪ್ರಯಾಣಿಕರು ಇರ್ತಾರೆ, ಅವ್ರು ಬಂದು ಇಳಿದು ತಗೊಂಡು ಹೋಗುವಂತದ್ದು ಆಗ್ತಾ ಇದೆ. ಪ್ರತಿಕ್ರಿಯೆ ಹೆಂಗದ ಅಂತೀರಿ? ಜನರು ಬರ್ತಾ ಇದ್ದಾರೆ ಇಲ್ಲಿ, ಹೌದಪ್ಪ ಇಲ್ಲಿ ನಮಗೆ ಒಂದು ಒಳ್ಳೆ ಹಣ್ಣುಗಳು ಸಿಗ್ತಾ ಇದ್ದಾವೆ, ಒಳ್ಳೆ ಕಾಯಿಪಲ್ಯ ಸಿಗ್ತದೆ ನಮಗಿಲ್ಲಿ ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ಇಲ್ಲಿ ಇಳಿದು ತಗೊಂಡು ಹೋಗುವಂತದ್ದು ಆಗ್ತಾ ಇದೆ ಡೈಲಿ? ಆಗತ್ತೆ ಸರ್. ಅರಿಶಿನ ಪುಡಿ ಮಾತ್ರ ಭಾರಿ ಕ್ವಾಲಿಟಿ ಐತ್ರಿ ಅಂತ ಎಲ್ಲೆಲ್ಲಿಂದ ಬರ್ತಾರೆ ಸರ್. ರಾಯಚೂರ್ ತನ ಬರ್ತಾರ ರೀ, ಮತ್ತೆ ಈ ಕಡೆ ಬಿಜಾಪುರ್ ಕಡೆಯವ್ರು ಬರ್ತಾರ, ಮುದ್ದೆ ಬಿಹಾರದಿಂದ ಬರ್ತಾರೆ. ಅರಿಶಿನ ಪುಡಿ ಒಯ್ಬೇಕತ್ತ ಬಂದೇವ್ರಿ ಅಂತ ಬರ್ತಾರ್ರಿ. ಸ್ವಲ್ಪ ಒಂದೊಂದು ಟೈಮ್ ಅಷ್ಟು ವೇಸ್ಟ್ ಆಗಿರ್ತೈತ್ರಿ. ಮಷಿನ್ ರಿಪೇರಿ ಅಂತ ಇರ್ತ್ರಿ, ಯಾವ್ದೊಂದು ಇರುತ್ತೆ, ಆದರೂ ಅದನ್ನು ಮೇಂಟೈನ್ ಮಾಡ್ಕೊಂಡು ಕೊಡ್ತಾ ಬಂದೇವ್ರಿ ಇಲ್ಲಿ ತನಕ. ಈಗ ವಾಹನಗಳು ಅಂತಂದ್ರೆ ಕಾರ್ದೊಳಗೆ ಹೋಗೋರು ಬರೋರು ನಿಲ್ಲುತ್ತೆ ಅಂದ್ರೆ ಸ್ವಂತ ಇದ್ದವರು ಇಳಿದು ಹೋಗ್ಬೋದು, ಬಸ್ನೊಳಗೆ ಇದ್ದವ್ರಿಗೆ ಇಳಕ್ ಆಗಂಗಿಲ್ಲ. ಬಸ್ನವ್ರು ಬರಲ್ಲ ಸರ್. ಯಾವಾಗಾರ ಒಂದ್ ಸಾರಿ ಬಿಡು ಮಾಡ್ಕೊಂಡು ಸಂಡೆ ಬಹಳ ಬರ್ತಾರ್ರಿ. ಸಂಡೆ ಅಂದ್ರೆ ನೌಕರಿ ಇರ್ತಾರಲ್ರಿ, ಈ ಬ್ಯಾಂಕ್ನವರು, ಸ್ಕೂಲ್ ಟೀಚರ್ಸ್, ಇವ್ರು ಡೈಲಿ ಹೋಯ್ತಾರ್ರಿ. ಒಂದೊಂದ್ಸಲ ಅವ್ರು ಬೇಕಾದ್ರೆ ಹೋಯ್ತಾರ, ಬೇಡಾದ್ರೆ ಬಿಡ್ತಾರ್ರಿ. ಹಂಗ್ರೆ ಡೈಲಿನೂ ಮಾರ್ಕೆಟಿಂಗ್ ಆಗತ್ತೂ ಇಲ್ರಿ. ಅದನ್ನ ಒಂದ್ ಗ್ರೂಪ್ ಮಾಡಿ ನಮ್ದು ಇಂಥದೈತಿ ಅಂತ ಮೆಸೇಜ್ ಮಾಡ್ಬೇಕನ್ನು ಇದನ್ನ ಪ್ಲಾನ್ ಇಟ್ಕೊಂಡಿವ್ರಿ. ಬಟ್ ಅದು ಎಳ್ನೀರ್ ಬರುತ್ತನ ಮಾಡಕ ಇನ್ನ 3 ವರ್ಷ ಇರೋದು. ಎಳ್ನೀರ್ ಬರ್ಬೇಕಾದ್ರೆ ನಮ್ಮ ಎಳ್ನೀರ್ ಬತ್ತಂದ್ರೆ ಡೈಲಿ ಮಾರ್ಕೆಟಿಂಗ್ ಆಗುತ್ತೆ. 60 ಗಿಡ ಅಂದ್ರೆ ಒಂದ್ ಗಿಡಕ್ಕೆ 10 ಕಾಯಿ ಕೊಟ್ಟರು 600 ಕಾಯಿ ಬರತ್ರಿ ವಾರಕ್ಕೆ. ಆ ಪ್ಲಾನ್ ಇಟ್ಕೊಂಡ ಮುಂದೊಂದ ಎಲ್ಲಿ ನೌಕರಿ ಕಳಿಸೋದ್ ಬೇಡ ಮಗನ್, ನೌಕರಿ ಕಳಿಸ್ತಿದ್ರು ಮನ್ಯಾಗ ಕುತ್ಕೊಂಡ್ ಒಂದು ವ್ಯಾಪಾರ ಆಗ್ಲಿ ಅನ್ನೋ ದೃಷ್ಟಿಯಿಂದ ಮಾಡಿದ್ದೀನಿ. ಎಷ್ಟು ಜನ ನಿಮ್ಮ ಸಹಾಯಕ್ಕಂದ್ರೆ ನಮ್ಮ ತಾಯಿಯವರಿದ್ದಾರೆ, ಅವ್ರದ ಭಾಳ ಹೆಲ್ಪ್ ರೀ ನನಗೆ, ಅವ್ರಿಗೆ ಯಾವತ್ತಲೂ ಕೃತಜ್ಞತೆಗಳನ್ನ ಸಲ್ಸಕ್ಕೆ ಬಯಸ್ತೀನಿ. ಅದ್ರ ಜೊತೆಗೆ ನಮ್ಮ ಅಣ್ಣ ಸಪೋರ್ಟ್ ಮಾಡ್ತಾನ್ರಿ, ನಮ್ಮ ತಂಗಿ ಒಬ್ಬಕ್ಕೆ ಕಳ ಹೋಗವ ನೀನಂತ ನಮ್ಮ ತಾಯಿನ ಕಳಿಸ್ತಾನ್ರಿ, ಅವ್ರಿಗೆ ನಾನು ಕೃತಜ್ಞತೆಯನ್ನು ಹೇಳಕ್ಕೆ ಬಯಸ್ತೀನಿ ರೀ. ಅದ್ರ ಜೊತೆಗೆ ಇಬ್ರು ಮಕ್ಕಳದಾರ್ರಿ, ಒಬ್ಬ ಕಾಲೇಜ್ ಡಿಪ್ಲೊಮಾ ಇದನ್ನ ಪ್ಯಾರಾಮೆಡಿಕಲ್ ಓದ್ತಾನ್ರಿ ಮೂರನೇ ವರ್ಷ, ಹುಡುಗಿ ಸೈನ್ಸ್ ಸೆಕೆಂಡ್ ಪಿ ಯು ಸಿ ಅದಾಳ್ರಿ. ಇಷ್ಟು ಜನ ಸಾಥ್ ಕೊಡ್ತಾರೆ ನನಗೆ. ಅಂದ್ರೆ ಮಾರ್ಕೆಟಿಂಗ್ ನಾವು ಸಾಯಂಕಾಲ ಅಲ್ಲಿ ಅಂಗಡಿಯೊಳಗೆ ಹಚ್ಚಿ ನಾವು ಕೆಳಗೆ ಹೊಲ್ದಾಗ ಹೋಗ್ತೀವ್ರಿ, ಅವ್ರು ಹುಡುಗರು ಮಾರ್ತಾರೆ. ತೋಟದ ಕೆಲಸ ಹೆಂಗ್ ಮಾಡ್ತಾ ಇದ್ರಿ ನೀವು? ಏನು ಆಳುಗಳನ್ನು ಹಸ್ತಾ ಇದ್ದೀರಾ ಅಥವಾ ನಿಮ್ಮ ಮನೆಯೊಳಗೆ ಎಲ್ಲ ಕೆಲಸ ಆಗ್ತಾವ? ಅರ್ಧ ಕೆಲಸ, ಅರ್ಧಕ್ಕಿಂತ ಒಂದು 90% ನಾವು ಮಾಡ್ತೀವ್ರಿ, ಹೆಚ್ಚು ಕಡಿಮೆ. ಎಲ್ಲ ನೀರು ಹಾಸೋದು ಬಂತು, ಕಷಾಯಗಳನ್ನು ರೆಡಿ ಮಾಡೋದು ಬಂತು, ಅದನ್ನು ಸ್ಪ್ರೇ ಮಾಡೋದು ಬಂತು, ಎಲ್ಲದನ್ನು ಮೇಂಟೈನ್ ಮಾಡ್ತೀನಿ ರೀ. ಅದ್ರ ಜೊತೆಗೇನ ಸೈಕಲ್ ವೀಡ್ರ್ ಬರ್ತೀರಿ ಸರ್, ಅದನ್ನೆಲ್ಲ ಯಾವುದಕ್ಕೂ ಎತ್ತಿನ ಗಳೆ ಪಳೆ ಹಚ್ಚಕ್ ಹೋಗಿಲ್ರಿ, ಸೈಕಲ್ ವೀಡ್ರದಾಗ ಮೇಂಟೈನ್ ಮಾಡ್ತೀನಿ ರೀ. ಈಗ ಉದ್ದ ಹಾಕಿನಿ, ಉದ್ದಿನೊಳಗೆ ಆಗಿರ್ಬೋದು, ಗೋವಿನ ಜೋಳ ಹಾಕಿನಿ ರೀ, ಅದರೊಳಗೆ ಆಗಿರ್ಬೋದು, ಈಗ ಮಲ್ಟಿಕ್ರಾಪ್ಸ್ನೊಳಗೆ ಎಲ್ಲಿ ಅವಶ್ಯಕತೆ ಬೀಳ್ತೈತೆ ಅಲ್ಲೆಲ್ಲ ಸೈಕಲ್ ವೀಡ್ರಿಂದ ಕಲ್ಟಿವೇಷನ್ ಮಾಡ್ಕೊಂಡು ಹೆಚ್ಚಾಗಿ ಟ್ರ್ಯಾಕ್ಟರ್ಲೇನ ಮಾಡಿಸ್ತೀನಿ ರೀ. ಅಂದ್ರೆ ಸಾಕಷ್ಟು ಸಂದರ್ಭದೊಳಗೆ ನೀವು ಮಷೀನ್ಗಳನ್ನು ಉಪಯೋಗ ಮಾಡ್ಕೊಳ್ತಾ ಇದ್ರಿ? ಮಷೀನ್ಗಳಂದ್ರೆ ಹಾರ್ವೆಸ್ಟಿಂಗ್ ಟೈಮ್ ಅದು ಏನು ಮಾಡಿಲ್ಲ ರೀ, ಈಗ ನೇಗ್ಲ ಹೊಡ್ಸೋದಿರುತ್ತೆ ರೀ, ಕಟ್ರ್ ಹೊಡ್ಸೋದಿರುತ್ತೆ, ಅಂಥದಕ್ಕೆ ಮಾತ್ರ ಯೂಸ್ ಮಾಡ್ತೀನಿ ರೀ. ಉಳಿದಿದ್ದ ಎಡಿ ಪಟ್ಟಿ ಇಂಥ ಏನರ ಹೊಡ್ಕೊಳ್ದಿದ್ರೆ ಸೈಕಲ್ ವೀಡ್ರ ಯೂಸ್ ಮಾಡ್ತೀನಿ ರೀ, 5 ಎಕರೆ ತನಕ ಸೈಕಲ್ ವೀಡ್ರದಾಗ ಮಾಡ್ತೀನಿ ರೀ. ಈಗ ಇಷ್ಟೆಲ್ಲ ಬೆಳೆಗಳದಾವಲ್ಲ, ನಿಮಗೆ ಮುಖ್ಯವಾದಂತಹ ಆದಾಯ ಯಾವ ಬೆಳೆಗಳಿಂದ ಬರ್ತದೆ ಅಂತ ಹೇಳಿ ನಿಮ್ಮ ವಿಚಾರ? ಮುಖ್ಯವಾದ ಆದಾಯ ಅಂದ್ರೆ ಈಗ ಮೇನ್ ಟರ್ಮರಿಕ್ ಐತೆ ಸರ್, ಅರಿಶಿನ ರೀ, ಅರಿಶಿನದಿಂದನೇ ಅದನ್ನ ಮೌಲ್ಯವರ್ಧನೆ ಮಾಡ್ತೀನಿ ಸರ್. ನಮ್ಮೆಲ್ಲ ಮೇಲಿನ ಖರ್ಚು ವೆಚ್ಚ ಎಲ್ಲ ಹೋಗುತ್ತೆ ರೀ. ಅದ್ರ ಜೊತೆಗೆ ಹೈನುಗಾರಿಕೆ ಐತೆ ಸರ್, ಒಂದು 6 ದನ ಅದಾವ ರೀ, ಅದ್ರೊಳಗೆ ಒಂದು 2-3 ಹಿಂಡ್ತಿರ್ತಾವ ರೀ. ನಮ್ಮ ಹೈನುಗಾರಿಕೆ ಒಳಗೆ ಮತ್ತೆ ಹಿಂಗೆ ಕೊಡೋದು ತಗೊಳ್ಳೋದು ವ್ಯವಹಾರಿಕವಾಗಿ ಟರ್ನವರ್ ಎಲ್ಲ ನಡೀತಿದ್ರೆ ಅದರಿಂದ ಹೈನಿನ ಕೆಲಸ ಮಾಡೋದಕ್ಕೆ ಮತ್ತೆ ಯಾರು ನಿಮಗೆ ಸಿಗ್ತಾರೆ? ಯಾರನ್ನೂ ತಗೊಂಡಿಲ್ಲ ಸರ್, ನಾವು ಯಾರಿಗೂ ಸಹಾಯಕ್ಕಂತ ಯಾರು ಇಲ್ಲ ರೀ. ನಾನು ನಮ್ಮವರಿಬ್ರು ಸೇರಿ ನಮ್ಮ ಕೆಲಸ 9 ಗಂಟೆ ಅಂದ್ರೆ ಎಲ್ಲ ಕಂಪ್ಲೀಟ್ ಆಗಿರ್ತೈತೆ ನಮ್ದು. ಆಮೇಲೆ 12 ಗಂಟೆ ತನಕ ನೀರು ಹಾಸೋದು, ಇದು ಸ್ಲರಿ ಬಿಡೋದು, ಇದೇ ಕೆಲಸನಾಗತ್ತೆ ಸರ್. ಆಮೇಲೆ ನಾವು 4 ಗಂಟೆಗೆ ಮಾರ್ಕೆಟಿಗೆ ಅಂಗಡಿಯೊಳಗೆ ಶಾಪಿಂಗ್ನೊಳಗೆ ಹಚ್ಚಿ ಹುಡುಗರನ್ನ ನೋಡ್ಕೊತ ಇರೋ ಅಂತ ಹೇಳಿಬಿಟ್ಟು ನಾವು ಹೊಲ್ದಾಗ ಕೆಲ್ಸಕ್ಕೆ ಹೋಗ್ತೀವಿ ಸರ್. ಅದ್ರಾಗ ಭಾಳ ಕಸ ಪಸ ಇಂದೇನು ಹೊಲ್ದನ್ ಕೆಲಸ ಭಾಳ ಒತ್ತಡ ಇತ್ತಂದ್ರೆ ಆಳು ಹಚ್ತೀವಿ ರೀ, ಗಂಡಾಳಾಗಿರ್ಬೋದು ಹೆಣ್ಣಾಳಾಗಿರ್ಬೋದು ಹಚ್ತೀವಿ ರೀ, ಉಳಿದಿದ್ದೆಲ್ಲ ಮೇಂಟೈನ್ ನಾವು ಮಾಡ್ತೇವೆ. ಸಂಪೂರ್ಣವಾಗಿ ನೀವು ರಾಸಾಯನಿಕ ಇರಲಾರ್ದ ಕೃಷಿ ಮಾಡ್ತಾ ಇದ್ದೀರಿ, ಉತ್ತಮವಾದಂತಹ ವಿಷಮುಕ್ತವಾದಂತಹ ಒಂದು ಆಹಾರ ಪದಾರ್ಥಗಳನ್ನು ಬೆಳೀತಾ ಇದ್ದೀರಿ. ವಿಷಮುಕ್ತ ಆಹಾರ ತಿನ್ನಿಸ್ಬೇಕು, ನನ್ನ ಮನೆಯೊಳಗೆ ತಿನ್ಬೇಕಂತ ಸ್ಟಾರ್ಟಿಂಗ್ ಮಾಡಿದ್ರಿ. ನಾನು ಯಾರಿಗೆ ಕೊಡ್ಬೇಕು, ಶೋಕಿಗೆ ಮಾಡ್ಬೇಕು ಅಂತೂ ಮಾಡ್ಲಿಲ್ಲ ರೀ. ಎಲ್ಲಿದಾರ ಹೊರಗಿನ ತಂದು ಹಾಕಿ ಮಾಡ್ತಿರ್ತಾರೆ ಸರ್, ಈಗ ಆ ಕಂಪ್ನಿ ಸಿಗುತ್ತೆ ಈ ಕಂಪ್ನಿ ಸಹ, ಆ ರೀತಿ ಮಾಡ್ರೆ ನಮ್ಗೆ ವರ್ಕೌಟ್ ಆಗೋದಿಲ್ಲ ರೀ. ಯಾವಾಗ್ಲೂ ರೈತರು ನಾವೇ ತಯಾರು ಮಾಡ್ಬೇಕಲ್ಲ ಅಂತ ಒಂದು 1/2 ಎಕರೆಯಿಂದ ಸ್ಟಾರ್ಟಿಂಗ್ ಮಾಡಿ ಈಗ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ ರೀ. ಅದಿನ್ನೂ ಎಲ್ಲಿಗೆ ಹತ್ತತ್ತೋ ಗೊತ್ತಾಗಿಲ್ಲ ರೀ, ಈಗ 6ನೇ ವರ್ಷ ಚಲ್ತೀರಿ ನಂದೀಗ, ಪೂರ್ತಿ ಕಂಪ್ಲೀಟ್ ಸಾವಯವ ಮಾಡಕತ್ತಾರೆ. ಇದು ಇನ್ನ ಎಲ್ಲಿಗೆ ಇದಾಗತ್ತಂತ ಪೂರ್ತಿ ಕಾನ್ಫಿಡೆನ್ಸ್ ಇಲ್ರಿ ಅದ್ರೊಳಗೆ ಇನ್ನು. ಹಂಗಾಗಿ ಈಗ ಪರಿವರ್ತನೆ ಮಾಡಿದ್ದಕ್ಕೆ ಏನೈತ್ರಿ, ಒಂದ್ ಭಾಗ ರಾಸಾಯನಿಕ ಹಾಕ್ಬೇಕಾಗಿರ್ತೈತ್ರಿ ಪರಿವರ್ತನೆ ಇದೇ ವರ್ಷ ಮಾಡಿದ್ದಕ್ಕ್ರಿ. ಮತ್ ಬರ್ವರ್ತ ಬಿಟ್ಕೋತ ಬಿಟ್ಕೋತ ಹಂಗ 5-4 ಎಕರೆ ಬಿಟ್ಟಿದ್ದೈತ್ರಿ. 1 ಎಕರೆದೊಳಗೆ ಮಾತ್ರ 2 ಎಕರೆ ಕಬ್ಬು ಐತಲ್ರಿ, ಅದ್ರೊಳಗೆ ಪೂರ್ತಿ ಕಂಪ್ಲೀಟ್ ಬಿಡಕ್ ಆಗ್ಲಿಲ್ರಿ. ಅದ ಒಂದ್ ಡೋಸ್ ಅಂದ್ರ ಫ್ರೀ ಕೆಮಿಕಲ್ಸ್ ಇರುವಂತದ್ದು, ಅದು ಒಂದ್ ಇನ್ಪುಟ್ಸ್ ತಂದಿನ್ರಿ 6,000. ಅದ್ರ ಹೊರತು ಯಾವ್ದು ಎಲ್ಲಿ ಗೊಬ್ಬರ ಎಣ್ಣೆ ಔಷಧ ಏನು ತಂದಿಲ್ಲ. ನನ್ನ ಹೊಲ್ದಾಗ ಒಂದ್ 30-40 ಬೆಳೆ ಐತ್ರಿ, ಎಲ್ಲಿದ್ ಯಾವ್ದು ಕೆಮಿಕಲ್ಸ್ ತರಕ್ ಹೋಗಿಲ್ಲ. ನಾನು ಅಷ್ಟಕ್ಕೂ ನಾನು ಮನೆಯಲ್ಲೇ ರೆಡಿ ಮಾಡೋದಾತು, ಕಷಾಯಗಳನ್ನ ಮಾಡೋದಾತು, ಈಗ ಇದು ಬರ್ತ್ರಿ ಕೊಳೆತ ಹಣ್ಣುಗಳು ಅದನ್ನ ಮಾಡೋದಾತು, ಎಲ್ಲಾ ತರ ಈ ತರ ಮನೆಯಾಗ ಮಾಡಿ ಸ್ಪ್ರೇ ಕೊಡ್ತೇವ್ರಿ. ಅದರಿಂದ ನನಗೆ ಇಂಪ್ರೂವ್ಮೆಂಟ್ ಅನ್ಸೈತ್ರಿ. ಅಂದ್ರ ನೀವು ಏನು ಬೆಳೆಗಳಿಗೆ ಪೋಷಕಗಳನ್ನು ಕೊಡ್ತಾ ಇದ್ದೀರಿ, ಸಂಪೂರ್ಣವಾಗಿ ಸಾವಯವದ ಏನೇನು ಪದಾರ್ಥಗಳನ್ನ ನೀವು ಕೊಡ್ತಾ ಇದ್ದೀರಿ, ನಿಮ್ಮ ಹೊಲದೊಳಗೆ ಇರುವಂತಹ ಪದಾರ್ಥಗಳನ್ನ ನೀವು ಕೊಡ್ತಾ ಇದ್ದೀರಿ? ಮೇನ್ ಮಲ್ಚಿಂಗ್ ಮಾಡಿರ್ತೇವ್ರಿ, ಮಲ್ಚಿಂಗ್ ಮಾಡಿದಾಗ ಅಲ್ಲಿ ತನ್ನ ಗೊಬ್ಬರ ತಾನ ತಯಾರು ಮಾಡ್ಕೊಳ್ಳೋ ಅಂತ ಸಿಸ್ಟಮೆಟಿಕ್ ಮಾಡಿದೇನ್ರಿ. ಅಂದ್ರೆ ಈ ಬಾಳೆ ಆಗಿರ್ಬೋದು, ಬಾಳೆದಲ್ಲೇ ಕಟಾವ್ ಮಾಡಿ ಹಾಕಿದಾಗ ಅದ್ರ ಮ್ಯಾ ಸ್ಲರಿ ಹಾಕ್ತಿವ್ರಿ, ಇದು ಸ್ಲರಿ ಹಾಕಿದಾಗ ಅಲ್ಲಿ ಎರಿ ಹುಳ ಇಮಿಡಿಯೇಟ್ ಆಗಿ ರೆಡಿ ಆಗಿರ್ತೈತ್ರಿ. ಅದರಿಂದ ಮತ್ತೆ ವರ್ಮಿ ಕಾಂಪೋಸ್ಟ್ ಅಂತೂ ಬಂದೇ ಬರ್ತಿರ್ತೈತ್ರಿ, ಟ್ರ್ಯಾಕ್ಟರ್ ಗಂಟ್ಲೆ ಆಗಿರ್ತೈತಿ, ಅದನ್ನು ಹೊಳ್ಳಿ ನಮ್ಮ ಹೊಲಕ್ಕೆ ಯೂಸ್ ಮಾಡ್ಕೋತೀವ್ರಿ, ಎಲ್ಲಿ ಮಾರ್ಕೆಟಿಂಗ್ ಮಾಡಕ್ ಹೋಗೋದಿಲ್ಲ. ಮತ್ತೆ ಸ್ಲರಿ ಡೈಲಿ ಹೋಗುವಂಗ್ ಮಾಡೇನ್ರಿ, ಬಯೋಡೈಜೆಸ್ಟರ್ದು, ಅದನ್ನ ಲಘು ಪೋಷಕಾಂಶವಾಗಿ ಅದನ್ನೇ ಬಳಕೆ ಮಾಡ್ತೀನಿ ರೀ. ಮತ್ತೆ ಇದ್ರ ಜೊತೆ ನಮ್ಮ ಯೂನಿವರ್ಸಿಟಿಯಲ್ಲಿ ಸಿಗುವಂತ ವ್ಯಾಯಾಮ ಕಲ್ಚರ್ ಅದು ಸಿಗುತ್ತೆ, ಅದನ್ನ ಯೂಸ್ ಮಾಡಿನ್ರಿ. ಅಂದ್ರೆ ಸಸಿ ನಾಟಿ ಮಾಡುವಾಗ ಯೂಸ್ ಮಾಡೋದು ಅಷ್ಟೇ, ಅದು ಸಸಿ ನಾಟಿ ಮಾಡುವಾಗ ಅದನ್ನ ವ್ಯಾಯಾಮ ಕಲ್ಚರ್ ಯೂಸ್ ಮಾಡೀನಿ. ಅದ್ರ ಜೊತೆನೆ ಟ್ರೈಕೋಡರ್ಮ ಆಗಿರ್ಬೋದು, ಸ್ಯೂಡೋಮನಾಸ್ ಆಗಿರ್ಬೋದು, ಇಂಥದೆಲ್ಲ ಯೂಸ್ ಮಾಡಿ. ಮತ್ತೆ ಯಾವುದು ಹೊರಗಡೆದಂದ್ರೆ ಈಗ ಒಬ್ಬ ರೈತ ಹೇಳ್ತಿರ್ತಾನ್ರಿ, ನಾನು 50,000 ಗೊಬ್ಬರ ಹಾಕಿನಿ ಇದಕ್ಕೆ ಕಬ್ಬು ನೋಡಿ ನಂದು ಹೆಂಗೈತಿ ನಿಮ್ದು ಹೆಂಗೈತಿ ಅಂತ ಡಿಫ್ರೆನ್ಸ್ ತೋರಿಸ್ತಿರ್ತಾರೆ. ಬಟ್ ನಮಗೆ ಸಂತೋಷ ಇರ್ತೈತಿ, ನಾ ಅಷ್ಟು ಖರ್ಚು ಮಾಡಿಲ್ಲಲ್ಲ, ನಂದು ಇಳುವರಿ ಸ್ವಲ್ಪ ಕಡಿಮೆ ಬರತ್ರಿ ಇಲ್ಲತ್ತಲ್ಲ, ಬಟ್ ಮುಂದಿನ ದಿನಮಾನದೊಳಗೆ ಉಳಿತೈತೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಮಾಡೇನ್ರಿ. ನಾ ಅಷ್ಟು ಈಗ ಎಷ್ಟು ಇನ್ಕಮ್ ಬರ್ತದೆ ಅದು ನಿರಂತರವಾಗಿ ಹಿಂಗೆ ಬರ್ಕೋತ ಹೋಗ್ತದೆ, ಮತ್ತು ಆರೋಗ್ಯ ಕೂಡ ಚಲೋ ಇರ್ತದೆ, ಮಣ್ಣಿನ ಆರೋಗ್ಯ ಮತ್ತು ಎಲ್ಲರ ಆರೋಗ್ಯ ಕೂಡ ಚಲೋ ಇರ್ತದೆ. ಅದನ್ನೇ ಬಾಳೆ ತಿಂದವ್ರು ಹೇಳ್ತಿರ್ತಾರೆ ಸರ್, ಬಾಳೆ ನಿಮ್ಮಂತ ಬಾಳೆ ಎಲ್ಲಿ ತಿಂದಿಲ್ರಿ ನಾನು, ಎಷ್ಟು ಸ್ವೀಟ್ ಐತಲ್ರಿ ಅದ್ ಕೇಳ್ತಿರ್ತಾರ್ರಿ. ನಾವ್ ಏನು ಹಾಕೇ ಇಲ್ಲಲ್ರಿ ಅನ್ನೋ ಒಂದಿಷ್ಟು ಜನಕ್ಕ ಗೊತ್ತಾಗೈತ್ರಿ ಅದ. ಇಲ್ಲ ಯಾವಾಗಿದ್ರು ಇದೇ ತರ ಸ್ವೀಟ್ನೆಸ್ ಇರ್ತೈತಿ ಇದು ಅಂದ್ರೆ. ಮಂದಿ ಏನ್ ಮಾಡ್ತಾರ, ಕಂಪೇರ್ ಮಾಡ್ತಾರ ಹೊರಗಡೆದ್ದು ನಮ್ಮ ಇಲ್ಲಿ ಇರುವಂತ ಪ್ರಾಡಕ್ಟ್ ಇನ್ರಿ. ಕಂಪೇರ್ ಮಾಡಿದಾಗ ಇವ್ರೇನ್ರ ಈ ಸಲ ಒಂದ್ 4 ತಿಂಗಳು ಹಚ್ಚಿ ಬಂದ್ ಮಾಡಿರ್ತಿವ್ರಿ, ಒಂದ್ 2 ತಿಂಗಳು ಗೊನೆ ಬಂದಿರದಲ್ಲ ಅತ್ತ. ಆ ಟೈಮ್ ಬ್ಯಾರೆ ತಂದ್ ಹಚ್ಚಾರೋ ಏನೋ, ಇವ್ರು ಆಲ್ರೆಡಿ ಮತ್ತೆ 2 ತಿಂಗಳು ಬಿಟ್ಟು ಹಚ್ಚಾರ್ಲತ್ತ ಕಂಪೇರ್ ಮಾಡ್ತಾರೆ. ಇಲ್ರಿ ಹೋದ ಸಲ ಸ್ವೀಟ್ ಹೆಂಗಿತ್ತ, ಅದೇ ಸ್ವೀಟ್ನೆಸ್ ಉಳ್ದೈತ್ರಿ, ಇದ್ರೊಳಗ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರ್ರಿ. ಮತ್ತೇನೋ ಇಲ್ಲ. ಈಗ ನಿಮ್ಮ ತೋಟವನ್ನ ನೋಡೋದಕ್ಕೆ ಬರ್ತಾರ ಮಂದಿ? ಬರ್ತಾರ್ರಿ, ರಾಜ್ಯ ಮಟ್ಟದಿಂದನು ಬರ್ತಾರ್ರಿ, ಜಿಲ್ಲಾ ಮಟ್ಟದಿಂದ, ತಾಲೂಕು ಮಟ್ಟದಿಂದ, ಮತ್ತೆ ಧರ್ಮಸ್ಥಳ ಯೋಜನೆಯಿಂದ, ಮತ್ತೆ ಕೃಷಿ ವಿಜ್ಞಾನ ಕೇಂದ್ರದವರು, ನಮ್ಮ ಎಡಿ ಆಫೀಸ್ನವರು, ಆಫೀಸರ್ಸ್ ಎಲ್ಲರೂ ಬರ್ತಾರೆ ಅಂದ್ರೆ. ಬಟ್ ನನಗೆ ಅವಶ್ಯಕತೆ ಬಿದ್ದ ಸರ್ ಇಂಥದೈತ್ರಿ ಅಂದ್ರೆ ಹೆಲ್ಪ್ ಮಾಡ್ತಾರ್ರಿ. ಈಗ 7-8 ವರ್ಷಗಳಿಂದ ನೀವು ಈ ಇಂಥ ಒಂದು ಅದ್ಭುತವಾದಂತಹ ಒಂದು ಕೃಷಿ ಮಾಡ್ತಾ ಇದ್ದೀರಿ, ಇದಕ್ಕೆ ನಿಮಗೆ ಪ್ರೋತ್ಸಾಹ ಅಂತ ಹೇಳಿ ಏನಾದ್ರೂ ಪ್ರಶಸ್ತಿಗಳು ಏನಾದ್ರು ಸಿಕ್ಕವ? ಪ್ರಶಸ್ತಿ ಅಂದ್ರೆ ಸರ್, ಆತ್ಮ ಯೋಜನೆ ಒಳಗೆ ಒಂದು ಗ್ರೂಪ್ ಮಾಡ್ಕೊಂಡಿನಿ ಸರ್, ನಮ್ದು ಒಂದು 10-12 ಜನ ಮಹಿಳೆಯರು ಸೇರಿ, ಅದ್ರೊಳಗೆ ನನ್ಗೆ ಆತ್ಮ ಶ್ರೇಷ್ಠ ಕೃಷಿಕ ಮಹಿಳಾ ಪ್ರಶಸ್ತಿ ಕೊಟ್ಟಾರ ಸರ್. ಒಂದು ತಾಲೂಕು ಮಟ್ಟದ್ದು, ಒಂದು ಜಿಲ್ಲಾ ಮಟ್ಟದ್ ಕೊಟ್ಟಾರ್ರಿ. ಈ ಸದ್ಯಕ್ಕಂದ್ರೆ ಇವರು ಬಿಜಾಪುರ ಮಠದವ್ರು ಕೊಟ್ಟಾರ್ರಿ ಒಂದು ಸಾವಯವ ಕೃಷಿ ಋಷಿ ಪ್ರಶಸ್ತಿ ಅಂತ ಹೇಳಿ, ಹೋದ ವರ್ಷ 2021 ಕೊಟ್ಟಾರ್ರಿ. ಇದ ಬಿಟ್ಟು ಮತ್ತೆ ಯಾವುದು ಕೊಟ್ಟಿಲ್ಲ ರೀ. ಈಗ ಯಾರಾದರೂ ನಿಮ್ಮ ಅನುಭವಗಳನ್ನು ಕೇಳಬೇಕು ಅಥವಾ ಅವರಿಗೂ ಇಂಥ ಒಂದು ವಿಚಾರಗಳನ್ನು ಹಂಚ್ಕೋಬೇಕು ಅಂತಂದಾಗ ನಿಮ್ಮ ಮೊಬೈಲ್ ನಂಬರ್ನ ಹೇಳ್ತೀರಿ? ಹೇಳ್ತೀನಿ ಸರ್, 9535-4963-08. ಅದ್ಮೇಲೆ ಈಗ ಏನು ಸುನೀತಾ ಮೇಟಿಯವರು ತಮ್ಮ ಮೊಬೈಲ್ ನಂಬರ್ನ ಹೇಳಿದ್ದಾರೆ, ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9535-4963-08 ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡಬಹುದು. ಮತ್ತ ತಾವು ಯಾವಾಗಾದ್ರೂ ಈಗ ಬಾಗಲಕೋಟೆ ಕಡೆ ಹೋಗ್ತಾ ಇರಬಹುದು ಅಥವಾ ಈ ಕಡೆ ಬಿಳಿಗಿ ಕಡೆ ಹೋಗ್ತಾ ಇರಬಹುದು, ಅಂತ ಸಂದರ್ಭದೊಳಗ ಅವರ ತೋಟವನ್ನು ಕೂಡ ಇಳಿದು ನೀವು ನೋಡಿ ಸಂತೋಷ ಪಡಬಹುದು. ಬಹಳ ಅದ್ಭುತವಾದಂತಹ ಒಂದು ತೋಟವನ್ನು ಮಾಡಿದ್ದಾರೆ. ಎಲ್ಲಾ ಬಹುತೇಕ ಗಿಡಗಳಲ್ಲಿ ಈಗ ನಾವು ನೋಡ್ತಾ ಇದೀವಿ ಹಣ್ಣುಗಳು ಬೆಳೆದಿದ್ದಾವ, ನಿಮಗೆ ಚೆರ್ರಿ ಗಿಡಗಳು ಸ್ವಾಗತ ಮಾಡ್ತಾವ. ಸಾಕಷ್ಟು ಅದ್ಭುತವಾದಂತಹ ಒಂದು ಪರಿಶ್ರಮವನ್ನ ಹಾಕಿ ಅವರು ಮನಮುಟ್ಟಿ ಒಂದು ಕೃಷಿಯನ್ನ ಮಾಡ್ತಾ ಇದ್ದಾರೆ. ಬಹು ವಿಧವಾದಂತಹ ಒಂದು ಬೆಳೆಯನ್ನ ಬೆಳೆದು ಯಾವ ರೀತಿ ತಮ್ಮ ಸಂಸಾರವನ್ನ ತುಗಿಸ್ಕೊಂಡು ಹೋಗಬಹುದು ಮತ್ತೆ ಅದರೊಳಗೆ ಯಾವ ರೀತಿ ಪ್ರಗತಿ ಸಾಧಿಸಬಹುದು, ವಿಶೇಷವಾಗಿ ಈಗಿನ ದಿನಗಳಲ್ಲಿ ನಾವು ವಿಷಮುಕ್ತವಾದಂತಹ ಒಂದು ಆಹಾರ ಬೆಳೆಯುವಂತಹ ಒಂದು ಪದ್ಧತಿ ಏನದ, ಒಂದು ವಿಚಾರ ಏನದ, ಅದರ ಕಡೆ ಅವರು ಬಹಳಷ್ಟು ಗಮನ ಕೊಟ್ಟಿದ್ದಾರೆ. ರಾಸಾಯನಿಕ ಮುಕ್ತ ಕೃಷಿಯನ್ನ ಮಾಡಬೇಕು ಅನ್ನುವಂತಹ ಒಂದು ಗುರಿ ಇಟ್ಕೊಂಡು, ಗ್ರಾಹಕರಿಗೆ ಒಳ್ಳೆ ಉತ್ಪನ್ನವನ್ನು ಕೊಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಕೊಂಡು ಏನು ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಈ ಒಂದು ಮಾತು ನಮ್ಮ ಎಲ್ಲ ಗ್ರಾಹಕರಿಗೆ ಒಂದು ಆಶಾದಾಯಕವಾಗಿ ಪರಿಣಮಿಸಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ಸುನೀತಾ ಮೇಟಿಯವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಾವು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಸಮಗ್ರ ಬೇಸಾಯದಲ್ಲಿನ ಅನುಭವ ಕುರಿತು ಬಿಳಿಗಿ ತಾಲೂಕು ಸುನಗ ಗ್ರಾಮದ ಸುನೀತಾ ಮೇಟಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸರೋಳಿ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ, ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ತಜ್ಞರನ್ನು ಒಳಗೊಂಡ 3 ವಿಶೇಷ ತಜ್ಞ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಕಾರ್ಡ್ ಅನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಲ್ಲಿ ಸೂಕ್ತ ದಾಖಲೆ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ನೆರವಿನಿಂದ ದೇಶದಲ್ಲಿ ಎಲ್ಲೇ ಇದ್ದರೂ ಉಚಿತ ಚಿಕಿತ್ಸೆ ಪಡೆಯಲು ಪೋರ್ಟಬಿಲಿಟಿ ಸೌಲಭ್ಯವಿದೆ. ಆಯುಷ್ಮಾನ್ ಕಾರ್ಡ್ ಅನ್ನು 14 ABHA ಹೆಲ್ತ್ ಐಡಿಯೊಂದಿಗೆ ಸಂಯೋಜಿಸಲಾಗಿದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ. ಬನ್ನಿ ಡೆಂಗಿ ಮತ್ತು ಚಿಕನ್ ಗುನಿಯಾ ತಡೆಗಟ್ಟೋಣ. ಮುಂಜಾಗೃತ ಕ್ರಮಗಳು. ಏರ್ ಕೂಲರ್, ಹೂವಿನ ಕುಂಡ, ಫೈರ್ ಬಕೆಟ್ ಇತ್ಯಾದಿಗಳ ನೀರನ್ನು ಪ್ರತಿ ವಾರ ಖಾಲಿ ಮಾಡಿ ಒಣಗಿಸಿ ಮತ್ತು ಭರ್ತಿ ಮಾಡಿ. ಹಗಲಿನಲ್ಲಿ ನಿದ್ರೆ ಮಾಡುವ ಅಥವಾ ವಿಶ್ರಾಂತಿ ಪಡೆಯುವವರು ಸೊಳ್ಳೆ ನಿರೋಧಕ ಹಾಗೂ ಸೊಳ್ಳೆ ಪರದೆಯನ್ನು ತಪ್ಪದೇ ಬಳಸಿ. ಹೆಚ್ಚಿನ ಮಾಹಿತಿಗಾಗಿ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಈಗ ಜನಪದ ಸಂಗೀತದಲ್ಲಿ ಕೇಳಿ ಗದಗದ ನಾಗರಾಜ್ ನೀಲಪ್ಪ ಜಕ್ಕಮ್ಮ, ಜಕ್ಕನ್ನವರ್ ಹಾಗೂ ಸಂಗಳಿಗರಿಂದ ಹಂತಿ ಪದಗಳನ್ನು. ಅಂತೆ ಕಣ್ಣಲ್ಲ ಹವಳವೋ ಕಂಚಿನ ಕಣ ಮಾಡಿ ಗಾಜಿನ ಮೇಟೆಯ ಮಾಡಿ ಜಂತ ಗುಂಟೆಲ್ಲ ಜರ ತಾರೋ ಜಂತ ಗುಂಟೆಲ್ಲ ಜರ ತಾರಿ ನಮ್ಮ ಬಸವಣ್ಣನ ಅಂತೆ ಗಣ್ಣಲ್ಲ ಹವಳ ಹರಿವ ಹಳ್ಳದ ನೇರ ಪರೆ ಮಳ ಸೇಗೆಯ ಕಾಯೆ ದೊರೆ ನನ್ನ ಬಸವ ಜಳಕಾಕೋ ದೊರೆ ನನ್ನ ಬಸವ ಜಳಕ ಮಾಡಿದ ನೇರು ಸಾಗೆ ಸಮಾದ್ರ ಕರೆದಾವೋ ಹರಿವ ಹಳ್ಳದ ನೀರ ಪರಿಮಳ ಸೀಗೆಯ ಕಾಯಿ ದೊರೆ ನನ್ನ ಬಸವನ ಜಳಕಾಕೋ ದೊರೆ ನನ್ನ ಬಸವನ ಜಳಕ ಮಾಡಿದ ನೀರ ಸಾಗೆ ಸಮುದ್ರವ ಸೇರಾವು ಹಗೆ ನಾರತ್ತೆ ನಂತೆ ಎದರತ್ತೆ ಬರುವಾಗ ಅದರ ಗೊಂದೆತ್ತೋ ಬೆದರೇತೋ ಅದರ ಗೊಂದೆತ್ತೋ ಬೆದರೇತೋ ನಮ್ಮ ಬಸವ ಇದರ ಗೊಂದೆತ್ತೋ ಕರದೇತೋ ಹದಿನಾರತ್ತಿನ ಎಂತೆ ಎದರತ್ತೆ ಬರುವಾಗ ಅದರ ಗೊಂದೆತ್ತೋ ಬೆದರೇತೋ ಅದರ ಗೊಂದೆತ್ತೋ ಬೆದರೇತ ನಮ್ಮ ಬಸವಣ್ಣ ಇದರ ಗೊಂದೆತ್ತೋ ಕರದೇತೋ ಮುಂಗಾರೆ ಹಂತೆಗೆ ಮೋಹನ ರತ್ತನ ಕಟ್ಟಿ ಸಣ್ಣಾಗೆ ತನೆಯ ತುಳಸಾರೋ ಸಣ್ಣಾಗೆ ತನೆಯ ತುಳಸಾರೋ ವಾಕಲಿಗ ನುಣ್ಣಗ ಕಂಕೆ ಬೆರೆಸಾನೋ ಮುಂಗಾರಿ ಹಂತೆಗೆ ಮೂನ್ನೂರ ಯತ್ತನ ಕಟ್ಟಿ ಸಣ್ಣಾಗೆ ತನೆಯ ತುಳಸಾರೋ ಸಣ್ಣಾಗೆ ತನೆಯ ಕಲಿಗ ನುಣ್ಣಗ ಕಂಕಿ ಬೆರೆಸಾನೋ ಬಸವಣ್ಣನ ದಯಾದಿಂದ ಹೊಸ ಹಲನ ಮಾಡಿ ಹಸನಾಗೆ ಮಾಗೆ ಹರಿಬೇಕು ಹಸನಾದ ಮಾಗೆ ಹರಿಬೇಕು ಕಲಿಗ ಗೊಬ್ಬರದ ಬಂಡೇ ಬರತಾವೋ ಬಸವಣ್ಣನ ದಯದಿಂದ ಹೊಸವಲನ ಮಾಡಿ ಹಸನಾಗೆ ಮಗೆ ಹರಿಬೇಕು ಹಸನಾಗೆ ಮಗೆ ಹರಿಬೇಕು ಕಲಿಗ ಗೊಬ್ಬರದ ಬಂಡೇ ಬರತಾವೋ ಸಮಾನೆ ಇಂದು ನಮ್ಮವರ ಹೊಸ ಮನೆ ಯಾರು ಹೊಲದಾಗ ಓರ್ಯಾಡ ತಾನೋ ಮಳೆ ದೇವ ಕಾಡಿಗೆ ಕುಡಿಯಂಗ ಏರಿ ಬಂದವು ಮೋಡ ಇಂದು ನಮ್ಮವರ ಹೊಸ ಮನೆ ಕೋಲೇನ್ ಹಂಗ ಬಸವಣ್ಣ ಎಳೆದಾರ ಹವಳ ಮುತ್ತಿನಂಗ ಪಾತ್ರ ಮನೆಗೆ ಬಾಡ್ಯಾವ ವಿಶ್ವಾಸದವನು ಮಳೆ ದೇವಾ ಬಸವಣ್ಣನ ಪತ್ತ ಸದವನು ಮಳೆ ದೇವಾ ಓ ಅನಲು ದೇವ ದೇವರ ಹಂತೆ ಮೊದಲ ಮಾ ದೇವರ ಹಂತೆ ಸಾ ದೇವರಂತೆ ಗಗನಕ ದೋಳವ ಮೊಟ್ಟೆ ತೋ ಗಗನಕ ನಮ ಬಸವನ ಗೋಳು ತಟ್ಟೆ ತೋ ಶಿವನೇಗೆ ಆರು ಸಾವಿರ ಬಂಡೆ ತುಳೆದ್ದು ಬರುವಾಗ ದೂಳ ಮುಟ್ಟಿ ತೋ ಗಗನಕ್ಕ ಓ. ಇದುವರೆಗೆ ಗದಗದ ನಾಗರಾಜ್, ನೀಲಪ್ಪ ಜಕ್ಕನವರ್ ಹಾಗೂ ಸಂಗಳಿಗರಿಂದ ಹಂತಿ ಪದಗಳನ್ನು ಆಲಿಸಿದಿರಿ. ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರಂಗಗೀತೆಯನ್ನು.